ಏಜಾ ಪುರಸ್ಸರಂ ನಚಿಕೇತಸಂ ಉಪಗಮ್ಯ ಮೃತ್ಯುಃ ಉವಾಚ ಏವಂ ಏವಂ ಈ ಪ್ರಕಾರವಾಗಿ ಮೃತ್ಯುಃ ಉವಾಚ ಯಮನು ನಚಿಕೇತನಿಗೆ ಹೇಳುತ್ತಾನೆ. ಯಾವಾಗ ಪೂಜಾ ಪುರಸ್ಸರಂ ಪೂಜಾ ಪುರಸ್ಸರಂ ಹಸ್ತಪಾದ ಪ್ರಕ್ಷಾಲನ ಇತ್ಯಾದಿಗಳ ಆಸನ ಎಲ್ಲ ವಿಧಿಗಳು ಮುಗಿಸಿದ ನಂತರ ನಚಿಕೇತನ ಸಮೀಪವನ್ನು ಹೋಗಿ ಮೃತ್ಯುಃ ಉವಾಚ ಯಮನು ಹೇಳುತ್ತಾನೆ. ಏನು ತಿಸ್ರೋ ರಾತ್ರಿ ತಿಸ್ರೋ ರಾತ್ರಿ ಯತ್ ಅವಾತ್ಸೀಹಿ ಗೃಹೇ ಮೇ ಅನಷ್ಟನ್ ಬ್ರಹ್ಮನ್ ಅತಿಥಿ ನಮಸ್ಯಃ ನಮಸ್ತೆಸ್ತು ಬ್ರಹ್ಮನ್ ಸ್ವಸ್ತಿ ಮೇ ಅಸ್ತು ತಸ್ಮಾತ್ ಪ್ರತಿ ತ್ರೀನ್ ವರ್ಣಾನ್ ಉರುಣೀಶ್ವ. ಈ ರೀತಿಯಾಗಿ ಯಮನು ಹೇಳುತ್ತಾನೆ. ಏನಂತ ಮೇ ಗೃಹಿ ತಿಸ್ರೋ ರಾತ್ರಿ ಅವಾತ್ಸೀಹಿ ನನ್ನ ಮನೆಯಲ್ಲಿ ಮೂರು ರಾತ್ರಿಗಳನ್ನು ಏನು ನೀನು ಕಳೆದಿದ್ದೀಯೋ ಯದ್ ಯದ್ ರಾತ್ರಿ ಯದ್ ಯತ್ ಯಾವ ಮೂರು ದಿನಗಳನ್ನು ನೀನು ನನ್ನ ಮನೆಯಲ್ಲಿ ಕಳೆದಿದ್ದೀಯೋ ಅದು ಹೇಗೆ ಕಳೆದಿದ್ದೀಯಾ ಅನಷ್ಟನ್ ದಟ್ ಈಸ್ ಅ ಸ್ಪೆಷಾಲಿಟಿ. ಉಪವಾಸ ಯಾರು ಮಾಡ್ತಾರೋ ಅವ್ರ ಬಗ್ಗೆ ಸಿಂಪತಿ ಭಾಳ ಇರ್ತದೆ ಅವರು. ಅದಕ್ಕೆ ಗಾಂಧಿ ಉಪವಾಸ ಮಾಡಿ ಮಾಡಿ ಬ್ರಿಟಿಷನ್ ಗೆದ್ದುಕೊಂಡ. ಅನಷ್ಟನ್ ಊಟವನ್ನು ಮಾಡದೆ ಅದು ಯಾರು ಬ್ರಹ್ಮನ್ ಅತಿಥಿ ಯಾರು ಅಂದರೆ ಬ್ರಾಹ್ಮಣ ಅತಿಥಿ. ಎಂತಹ ಅತಿಥಿ ನಮಸ್ಯಃ ಗೊತ್ತಾಯ್ತಾ ಅವನು ನಮಸ್ಕಾರಗಳಿಗೆ ಅರ್ಹನಾದಂತಹ ಅತಿಥಿ ಬ್ರಾಹ್ಮಣ. ಈ ನಚಿಕೇತ ನಿನಗೆ ನಮಸ್ಕಾರಗಳು. ತೇ ನಮಃ ಅಸ್ತು ನಿನಗೆ ನನ್ನ ನಮಸ್ಕಾರಗಳು. ಹೇ ಬ್ರಹ್ಮನ್ ಹೇ ಬ್ರಾಹ್ಮಣ ಪುತ್ರನೇ ನಿನಗೆ ನನ್ನ ನಮಸ್ಕಾರಗಳು. ಮೇ ಸ್ವಸ್ತಿ ಅಸ್ತು ನನಗೆ ಮಂಗಳವಾಗಲಿ. ನನ್ನ ಅನಿಷ್ಟಗಳೆಲ್ಲ ಕಳೆದು ನನಗೆ ಮಂಗಳವಾಗಲಿ. ತಸ್ಮಾತ್ ಪ್ರತಿ ಆ ದೃಷ್ಟಿಯಿಂದ ಅದಕ್ಕಾಗಿ ನನಗೆ ಮಂಗಳವಾಗಲಿ ಅಂತ ನಿನಗೆ ತ್ರೀನ್ ವರಾನ್ ವೃಣೀಶ್ವ ಮೂರು ರಾತ್ರಿಗಳು ಉಪವಾಸ ಇದ್ದು ನೀನು ತಪಸ್ಸನ್ನು ಆಚರಿಸಿದೆಯಲ್ಲೋ ನನಗಾಗಿ ಇದಕ್ಕಾಗಿ ನಾನು ನಿನಗೆ ಮೂರು ವರಗಳನ್ನು ಕೊಡ್ತೀನಿ. ಮೂರು ರಾತ್ರಿಗೆ ಮೂರು ವರ ಕೊಡ್ತೀನಿ. ಇತಿ ಭಾವ ಕಿಂತ ಭಾವ ಏನಪ್ಪ ಇದಕ್ಕೆ ಈ ಈ ಮಂತ್ರ ಹಿಂದಿರುವ ಭಾವ ಏನು? ಅಗೇನ್ ಬ್ರಹ್ಮವಿದ್ಯಾ ಸ್ತುತ್ಯರ್ಥ. ಇಲ್ಲಿ ಕೂಡ ಅಷ್ಟೇ. ಈಗ ಉಪನಿಷದಿಕ್ ವಿದ್ಯಾ ಏನಿದೆಯೋ ಜನಕ್ಕೆ ಇದ್ರ ಬಗ್ಗೆ ಆದರ ಮೂಡಲಿ ಗೌರವ ಮೂಡಲಿ ಅಂತ ಈ ಪ್ರಕಾರವಾದಂತಹ ಒಂದು ಉಪಾಖ್ಯಾನ ಉಪಾಖ್ಯಾನ ಇದು ಇದು ಉಪಾಖ್ಯಾನ. ಆಖ್ಯಾನದಲ್ಲಿ ಮತ್ತೊಂದು ಆಖ್ಯಾನ ಏನು? ನಿನಗೆ ಮೂರು ವರಗಳನ್ನು ಕೊಡುತ್ತೇನೆ. ಭಾಷ್ಯ ತಿಸ್ರೋ ರಾತ್ರಿ ಯತ್ ಯಸ್ಮಾತ್ ಅವಾತ್ಸೀಹಿ ಉಷಿತವಾನಸಿ ಗೃಹೇಮೇ ಮಮ ಅನಶ್ನನ್ ಹೇ ಬ್ರಹ್ಮನ್ ಅತಿಥಿ ಸನ್. ನಮಸ್ಯ ನಮಸ್ಕಾರಶ್ಚ ನಮಸ್ಕಾರ ಅರ್ಹಶ್ಚ ತಸ್ಮಾನ್ ನಮಸ್ತೆ ತುಭ್ಯಂ ಅಸ್ತು ಭವತು. ತಿಸ್ರೋ ರಾತ್ರಿ, ಮೂರು ರಾತ್ರಿಗಳು, ಮೂರು ರಾತ್ರಿಗಳನ್ನು ನೀನು ಯದ್ ಅಸ್ಮಾತ್ ಅವಾತ್ಸೀಹಿ, ಗೊತ್ತಾಯ್ತಾ? ಅದು ಹೇಗೆ ಅಂತಂದರೆ ಅನಶ್ನನ್ ಮಮ ಅನಶ್ನನ್ ಮೇ ಗೃಹೆ, ಮೇ ಗೃಹೆ ಅಂದರೆ ಮಮ ಗೃಹೆ, ಮಮ ಗೃಹೆ ಅನಶ್ನನ್, ನೀನು ಉಪವಾಸವಾಗಿ ನನ್ನ ಮನೆಯಲ್ಲಿ, ಮನೆಯ ಹೊರಗೆ, ನನ್ನ ಮನೆಯ ಹೊರಗೆ ಉಪವಾಸವಾಗಿ ಕಳೆದಿದ್ದೀಯ ಮೂರು ರಾತ್ರಿಗಳನ್ನು. ಉಷಿತವಾನಸಿ ಯಸ್ಮಾತ್ ಅವಾತ್ಸೀಹಿ, ಮೂರು ರಾತ್ರಿಗಳನ್ನು ಕಳೆದಿದ್ದೀಯ ಎಲ್ಲಿ? ಮೇ ಗೃಹೆ, ಮೇ ಗೃಹೆ ಅಂದರೆ ಮಮ ಗೃಹೆ, ಅನಶ್ನನ್ ಊಟ ಮಾಡದೆ ಉಪವಾಸವಾಗಿ ಮೂರು ರಾತ್ರಿಗಳನ್ನು ನನ್ನ ಮನೆಯಲ್ಲಿ ಕಳೆದಿದ್ದೀಯ. ನೀನು ಎಂಥವನು? ಬ್ರಹ್ಮನ್, ಬ್ರಾಹ್ಮಣ ಪುತ್ರನಾಗಿದ್ದೀಯ. ಅತಿಥಿ, ಮೊದಲು ಅತಿಥಿ, ಅದರಲ್ಲಿಯೂ ಬ್ರಾಹ್ಮಣ ಪುತ್ರ. ಓಹೋಹೋಹೋ, ನೀನೊಬ್ಬ ಬ್ರಾಹ್ಮಣ ಪುತ್ರ, ಅತಿಥಿಯಾಗಿ ನನ್ನ ಮನೆಯಲ್ಲಿ ಕಳೆದಿದ್ದೀಯ. ಹೇಗೆ ಕಳೆದಿದ್ದೀಯ? ಅನಶ್ನನ್, ಒಂದು ಸ್ವಲ್ಪ ಆಹಾರ ತೆಗೆದುಕೊಳ್ಳದೆ. ಆದ್ದರಿಂದ ನಿನಗೆ ಸನ್ ನಮಸ್ಯ, ನೀನು ಅತಿಥಿಯಾಗಿ ಬಂದಿದ್ದರಿಂದಾಗಿ ಅತಿಥಿ ಸನ್, ಆ ಸನ್ ಆ ಕಡೆಗೆ ಹಾಕ್ಕೊಡ್ರಿ, ಅತಿಥಿ ಸನ್, ನೀನು ಅತಿಥಿಯಾಗಿ ಅತಿಥಿಯಾಗಿ ಬಂದಿದ್ದೀಯ, ಆದ್ದರಿಂದ ನಮಸ್ಯ. ಏನು ನಮಸ್ಯ? ನಮಸ್ಕಾರ ಅರ್ಹಶ್ಚ, ನೀನು ನಮಸ್ಕಾರಗಳನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದೀಯ. ಏನು ಅರ್ಹತೆಗಳು? ನಂಬರ್ ಒನ್ ಅತಿಥಿ, ನಂಬರ್ ಟು ಬ್ರಾಹ್ಮಣ ಪುತ್ರ, ನಂಬರ್ ತ್ರೀ ಅನಶ್ನನ್. ಮೂರು ದಿನ ಉಪವಾಸ ಯಾರು ಮಾಡ್ತಾರ್ರಿ? ಹ್ಯಾಟ್ಸ್ ಆಫ್ ಟು ಯು. ಓ ನಚಿಕೇತ, ಅನಶ್ನನ್, ಈ ಮೂರು ಕಾರಣಗಳಿಂದ ನೀನು ನಮಸ್ಕಾರಗಳನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದೀಯ. ತಸ್ಮಾತ್ ನಮಸ್ತೆ, ಆದ್ದರಿಂದ ನಮಸ್ಕಾರ. ತುಭ್ಯಂ ಅಸ್ತು, ನಮಸ್ತೆ ಅಸ್ತು ತುಭ್ಯಂ, ನಮಸ್ತೆ ಅಸ್ತು ಭಗವನ್. ಬಂದದರಲ್ಲಿ ಹೇ ಭಗವನ್, ನಿನಗೆ ನಮ್ಮ ನಮಸ್ಕಾರಗಳು ಇರಲಿ. ಹಾಗೆ ಇಲ್ಲಿ ನಮಸ್ತೆ ಅಸ್ತು, ಯಾರವನು? ನಮಸ್ತೆ ಅಸ್ತು ತುಭ್ಯಂ, ತುಭ್ಯಂ ನಚಿಕೇತ, ಹೇ ನಚಿಕೇತ ತುಭ್ಯಂ ನಮಸ್ತೆ ಅಸ್ತು ಭವತು. ಹೇ ಬ್ರಹ್ಮನ್, ಹೇ ಬ್ರಹ್ಮನ್ ಸ್ವಸ್ತಿ, ಸ್ವಸ್ತಿ ಭದ್ರಂ ಮೇ ಅಸ್ತು, ಭದ್ರಂ ಮೇ ಅಸ್ತು. ತಸ್ಮಾತ್ ತಸ್ಮಾತ್ ಭವತಃ ಭವತಃ ಅನಶನೇನ ಅನಶನೇನ ಮದ್ಗೃಹವಾಸ ಮದ್ಗೃಹವಾಸ ನಿಮಿತ್ತಾತ್ ನಿಮಿತ್ತಾತ್ ಯೋಷಾತ್ ತತ್ಪ್ರಾಪ್ತಿ ತತ್ಪ್ರಾಪ್ತಿ ಉಪಶಮೇನ ಉಪಶಮೇನ ಉಪಶಮನೇನ ಉಪಶಮೇನ ಉಪಶಮೇನ ಹೌದಾ? ಉಪಶಮನೇನ, ಅದು ಅದು ಕನ್ನಡ ಅಲ್ಲದ, ಹಾಂ ಅದು ಗೋರಖ್ಪುರದ. ಇದು ಗೋರಖ್ಪುರ. ಮತ್ತೆ ಯಾಕೆ ಎರಡು ಒಂದ ಶಮೇನ ಶಮನೇನ ಉಪಶಮೇನ ಯೋಷಿತವ ಹೇ ಬ್ರಹ್ಮನ್ ಸ್ವಸ್ತಿ ಭದ್ರಮ್ಮೆ ಅಷ್ಟು ಅಲ್ಲಿಯಾ ರಾತ್ರಿ ಉಷಿತವಾನಸಿ ವಾಸ ಮಾಡಿದ್ದೀಯ ಮೇ ಗೃಹೆ ನನ್ನ ಮನೆಯಲ್ಲಿ ನೀನು ವಾಸ ಮಾಡಿದ್ದೀಯ ಮಮ ಗೃಹೆ ವಾಸ ಮಾಡಿದ್ದೀಯ ಹೇಗೆ ವಾಸ ಮಾಡಿದ್ದೀಯ ಅನಶ್ನನ್ ಉಪವಾಸವಾಗಿ ವಾಸ ಮಾಡಿದ್ದೀಯ ಬ್ರಹ್ಮನ್ ಅತಿಥಿ ಸನ್ ನಮಸ್ಯ ನಮಸ್ಕಾರ ಅರ್ಹಶ್ಚ ತಸ್ಮಾತ್ ನಮಸ್ತೆ ನಾ ಸುಮ್ಮ ಸುಮ್ಮನೆ ಇಲ್ಲಾಜಿಕಲ್ಲಾಗಿ ನಮಸ್ಕಾರ ಮಾಡ್ಕೊತ ಹೋಗೋದಿಲ್ಲ ನನಗೆ ಲಾಜಿಕಲ್ ರೀಸನ್ ಇದೆ ಏನೇನು ರೀಸನ್ ನೀನು ಅತಿಥಿ ಅತಿಥಿ ಮೊದಲು ಹೇಳಬೇಕು ಯಾಕಂದರೆ ಅತಿಥಿ ಅದಲ್ಲ ಅತಿಥಿ ದೇವೋ ಭವ ಉಪನಿಷತ್ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ಅತಿಥಿ ಬಂದ ಅಂದರೆ ಅದು ಅವನ ಅತಿಥಿನೇ ಆಗಿರಬೇಕು ಅಪಾಯಿಂಟ್ಮೆಂಟ್ ತೊಗೊಂಡು ಈ ಸಂಡೇ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಬರೋರು ಅತಿಥಿ ಅಲ್ಲ ಅವ್ರಿಗೆ ಅತಿಥಿ ಅಂತ ಕರೆಯೋದಿಲ್ಲ ಅವರಿಗೆ ಈ ಅಕಸ್ಮಾತ್ ಬಂದುಬಿಡ್ತಾರೆ ನೋಡಿ ಸ್ವಲ್ಪ ಹಸಿವೆ ಆಗಿದೆ ಅಂತ ಬರ್ತಾರಲ್ಲ ಅವರು ಅತಿಥಿ ಅವನಿಗೆ ಯಾವ ಜಾತಿಯವನೇ ಇರಲಿ ಯಾವ ಧರ್ಮದವನೇ ಇರಲಿ ಬಂದ ಅಂದರೆ ಅವನ ಅತಿಥಿ ಹೌದಾ ಅವನ ಮೊದಲನೇ ಪ್ರಯಾರಿಟಿ ಓಕೆ ಆನಂತರ ಬ್ರಾಹ್ಮಣ ಓ ಮೈ ಗಾಡ್ ಅದರಲ್ಲಿ ಬ್ರಾಹ್ಮಣ ಅತಿಥಿ ಅಂದರೆ ಅವನು ಇನ್ನೊಂದು ಮನೆಯಲ್ಲಿ ಹೋಗಿ ಪ್ರಸಾದವನ್ನು ತೆಗೆದುಕೊಳ್ಳಬೇಕಾದದ್ದೇ ಬ್ರಾಹ್ಮಣನ ಧರ್ಮ ಬ್ರಹ್ಮಚಾರಿ ಏನು ಮಾಡ್ತಾನೆ ಅವನಿಗೆ ಹಸಿವಾದರೆ ಭಗವತಿ ಭಿಕ್ಷಾಂತಿ ಅಂತ ಹೋಗಿ ಅವನ ಭಿಕ್ಷೆ ಬೇಡಿಯೇ ಜೀವನ ಮಾಡಬೇಕು ಅವನು ಓನ್ಲಿ ಟೂ ಪೀಪಲ್ ಆನ್ ದಿಸ್ ಅರ್ಥ್ ಭಿಕ್ಷೆಯನ್ನು ಪಡೆಯಲು ಅಧಿಕಾರ ಇದ್ದವರು ಇಬ್ಬರೇ ಇಬ್ಬರು ಒಬ್ಬನು ಬ್ರಹ್ಮಚಾರಿ ಇನ್ನೊಬ್ಬನು ಸನ್ಯಾಸಿ ಇನ್ನು ಮೂರನೇದವರಿಗೆ ಅಧಿಕಾರ ಇಲ್ಲೇ ಇಲ್ಲ ಅದಕ್ಕೆ ಅವನು ಅರ್ಜುನ ಅಂತಾನೆ ನಾನು ಭಿಕ್ಷೆ ಬೇಡಿ ಆದರೂ ಜೀವನ ಮಾಡ್ತೀನಿ ಆದರೆ ನಾನು ಈ ಯುದ್ಧವನ್ನು ಮಾಡಲಾರೆ ಚಕ್ರವರ್ತಿ ವಾ ಮುಖದಿಂದ ಭಿಕ್ಷಾಂದೇಹಿ ಚ ಪಾರ್ವತಿ ನಮ್ಮ ಬಾಯಿಂದ ಬರೋಂಗಿಲ್ಲ ಎಲ್ಲರೂ ಹೇಳೋದಕ್ಕೆ ಹೇಳೋದನ್ನು ನೋಡ್ಕೋತ ಕೊಡ್ತೀವಿ ನಾನು ನಮ್ಮ ಬಾಯಿಂದ ಬರೋಂಗಿಲ್ಲ ಭಿಕ್ಷಾಂದೇಹಿ ಚ ಪಾರ್ವತಿ ಏನೋ ಹೇಳ್ತಾರೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ನಾ ದುಡಿದ ಹಣ ನಾ ತಂದ ರೇಷನ್ನು ನಾ ಅಡುಗೆ ಮಾಡೇನಿ ನನ್ನ ಅಡುಗೆ ನನ್ನ ಊಟ ನಾ ಮಾಡಲಿಕ್ಕೆ ಇದ್ರೆ ಭಿಕ್ಷಾಂತಿ ಯಾಕೆ ಕರಿಬೇಕು ಅಂತೂ ಎಷ್ಟು ಸೊಕ್ಕು ನಮಗೆ ಆಫ್ಟರ್ ನಾವು ದುಡಿದಿದ್ದು 10,000 ರೂಪಾಯಿ ತಿಂಗಳ 10,000 ರೂಪಾಯಿ ದುಡಿದಕ್ಕೆ ನಮಗೆ ಎಷ್ಟು ಸೊಕ್ಕದ ಬಾಯಿಂದ ಭಿಕ್ಷಾ ಅಂತ ಬರೋದಿಲ್ಲ ಚಕ್ರವರ್ತಿ ಬಾಯಿಂದ ಏನು ಬರ್ತದೆ ನಾನು ಭಿಕ್ಷೆ ಬೇಡಿ ಜೀವನ ಮಾಡ್ತೀನಿ ಅಂದರೆ ಅವನು ಎಷ್ಟು ನಿರಾಸಕ್ತನಾಗಿರಬಹುದು ಹಾಗೆಯೇ ಭಿಕ್ಷೆ ಬೇಡಿ ಜೀವನ ಮಾಡ್ತೀನಿ ಅಂತ ನಾನು ಸನ್ಯಾಸಿ ಆಗ್ತೀನಿ ಅಂತ ಅರ್ಥ ಈಗ ಭಿಕ್ಷೆ ಬೇಡುವ ಅಧಿಕಾರಿ ಯಾರಿಗಿದೆ ಅನ್ಯ ನಾ ಭಿಕ್ಷೆ ಬೇಡಿ ಜೀವನ ಮಾಡ್ತೀನಿ ಅರ್ಥ ಏನು ನಾ ಸನ್ಯಾಸಿ ಆಗ್ತೀನಿ ಎಲ್ಲರಿಗೂ ಭಿಕ್ಷೆ ಬೇಡುವ ಅಧಿಕಾರ ಇಲ್ಲ ಎಲ್ಲರೂ ಭಿಕ್ಷಾ ಬೇಡಿಕೊಳ್ಳೋದಕ್ಕೆ ಬಿಕ್ಕೆ ಅಂತಾರೆ ಬಿಕ್ಕೆ ಬಿಕ್ಕೆ ಬೇಡೋದು ಅಂತಾರೆ ಕನ್ನಡದಲ್ಲಿ ಅದು ಭಿಕ್ಷಾ ಅಲ್ಲ ಭಿಕ್ಷಾ ಒಳ್ಳೆ ಬ್ರಹ್ಮಚಾರಿ ಯಾಕೆ ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ಕರ್ತವ್ಯಂ ಹಾಂ ಹಾಂ ತಿರುಪೆ ಬಿಕ್ಕೆ ಬಿಡೋದು ಅಂತ ಇಲ್ಲ ಹಂಗ ತಿರುಪೆ ತಿರುಪ್ಪೆ ತಿಪ್ಪೆ ತಿಪ್ಪೆ ತಿರುಗಾಡು ತಿರುಪ್ಪೆ ತಿರುಕ ಅಂತ ತಿರುಕ. ಅವನು ತಿರುಕನು ಕೂಡ ಸನ್ಯಾಸಿನೇ. ಹಾಂ, ಮಲ್ಲಾಳಲ್ಲಿ ತಿರುಕ, ಅವನು ಸನ್ಯಾಸಿನೇ. ಈ ಸನ್ಯಾಸಿ ಅಂತವ್ರು ಅನ್ಬೋದು, ಅವನು ಬ್ರಹ್ಮಚಾರಿ ಅಂತವ್ರು, ಎರಡು ಎರಡು ಅವನಿಗೆ ಸರಿ ಹೋಗ್ತದೆ. ಅವನಿಗೆ ಅಧಿಕಾರ ಇದೆ ಭಿಕ್ಷೆ ಬೇಡಲಿಕ್ಕೆ. ಸೊ ನಮ್ಮ ಮನೆ ಹೊರಗಡೆ ನೀನು ಕೂತ್ಕೊಂಡಿದೀಯಾ, ಏನನ್ನ ಬ್ರಾಹ್ಮಣನಾಗಿ ಬಂದು ಕೂತ್ಕೊಂಡಿದೀಯಾ, ಅತಿಥಿಯಾಗಿ ಬಂದು ಕೂತ್ಕೊಂಡಿದೀಯಾ, ನೀನು ಪ್ರಸಾದಕ್ಕೆ ಅರ್ಹತೆಯನ್ನು ಹೊಂದಿದ್ದೀಯಾ, ಅದನ್ನು ಮೊಟ್ಟ ಮೊದಲಿಗೆ ನಾನು ನಿನ್ನ ನಮಸ್ಕರಿಸ್ತೇನೆ. ತಸ್ಮಾತ್ ನಮಸ್ತೆ ತುಭ್ಯಂ ಅಸ್ತು, ನನ್ನ ನಮಸ್ಕಾರಗಳು ನಿನಗೆ ಸಲ್ಲಲಿ, ಭವತು ಭವತು ಸಲ್ಲಲಿ, ನಿನಗೆ ನನ್ನ ನಮಸ್ಕಾರಗಳು ಸಲ್ಲಲಿ. ಹೇ ಬ್ರಹ್ಮನ್, ಯಾಕಪ್ಪ ನಾನು ನಮಸ್ಕಾರ ಮಾಡ್ತೀನಿ ಅಂತಂದರೆ ನನಗೂ ಸ್ವಲ್ಪ ಸ್ವಾರ್ಥ ಇದೆ. ಏನು ಸ್ವಾರ್ಥ? ಹೇ ಬ್ರಹ್ಮನ್ ಸ್ವಸ್ತಿ, ನನಗೆ ಮಂಗಳವಾಗಲಿ. ನಿನಗೆ ನಾನು ಊಟ ಹಾಕದೆ ಹೋದರೆ, ನಿನಗೆ ನಾನು ನಮಸ್ಕಾರ ಮಾಡಿ ಆದರ ಆತಿಥ್ಯವನ್ನು ನಾನು ನಿನಗೆ ಸಲ್ಲಿಸದೆ ಹೋದರೆ ನನ್ನ ಲೈಫೆಲ್ಲ ಅಮಂಗಳವಾಗ್ತದೆ. ಯಮನಿಗೂ ಅಮಂಗಳದ ಭಯವೇ ಅಂತಲೂ ಕೇಳಿದ್ದೆ. ಆದರೆ ಇದು ಯಮನಿಗೋಸ್ಕರ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅದರೊಳಗೆ. ಆದರೆ ವಾಸ್ತವಿಕವಾಗಿ ಇಂಥವೆಲ್ಲ ನಮ್ಮ ಸಾಧನೆಗಳು ಹೇಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ನಮ್ಮ ಜೀವನದ ಪದ್ಧತಿ ಹೇಗಿರಬೇಕು ಅನ್ನುವುದನ್ನು ತಿಳಿಸಲಿಕ್ಕಾಗಿ ಇಂಥವೆಲ್ಲ ವಿಷಯಗಳು ಬರ್ತವೆ. ನಾವು ಸಹಿತ ಈ ಪ್ರಕಾರ ಗೌರವ ಸಲ್ಲಿಸಬೇಕು, ನಮಸ್ಕಾರ ಸಲ್ಲಿಸಬೇಕು, ಅವರಿಗೆ ಪ್ರಸಾದವನ್ನು ಕೊಡಬೇಕು, ಈ ಮೂಲಕವಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಮಾರ್ಗದರ್ಶನಗಳು ಬರ್ತವೆ. ವಿನಃ ಯಮನಿಗೆ ಭಯ ಇದೆಯೋ ಇಲ್ಲೋ ಅದು ಮುಂದಿನ ಪ್ರಶ್ನೆ. ಯಮನಿಗೆ ಯಾರು ಭಯ? ಯಮನಿಂದ ಎಲ್ಲರಿಗೂ ಭಯ. ಏಕೆಂದರೆ ಈವನ್ ದೇವತೆಗಳು ಕೂಡ ಅವರವರ ಟೆನ್ಯೂರ್ ಮುಗಿದ ಮೇಲೆ, ಅವರವರ ಆಳಿಕೆ ಏನಿದೆ, ಅವರವರ ಸಮಯ ಇರುತ್ತದೆ, ಅದು ಮುಗಿದ ಮೇಲೆ ಆ ಉಪಾಧಿಯಿಂದ ಬಿಡುಗಡೆ ಮಾಡಬೇಕು ತಾನೆ. ಈ ವರುಣ ದೇವ, ವರುಣದೇವನ ಟೆನ್ಯೂರ್ ಎಲ್ಲಿ ತನಕ? ಈ ಕಲ್ಪದ ಅಂತದವರೆಗೆ. ಈ ಕಲ್ಪ ಅಂತ ಆಗುವಾಗ ಆ ವರುಣದೇವ ಒಂದು ಉಪಾಧಿ ಹೊಂದಿರ್ತಾನಲ್ಲ, ದೇವತಾ ಉಪಾಧಿ. ಆ ದೇವತಾ ಉಪಾಧಿಯಿಂದ ಬಿಡುಗಡೆ ಆಗಲೇಬೇಕು. ಆ ಮುಂದೆ ಹೊಸ ಕಲ್ಪದಲ್ಲಿ ಬರ್ತಾನೋ ಇಲ್ಲೋ, ಅವನು ಈ ಕಲ್ಪದಲ್ಲಿ ಅಲ್ಲಿಂದ ಬಿಡುಗಡೆ ಆದ ನಂತರ ಏನು ಗುಪ್ತವಾಗಿ ಇದ್ದುಬಿಡ್ತಾನೋ, ಅವನು ತಕ್ಷಣವೇ ಬರ್ತಾನೋ ಎಂದು 10 ಕೋಟಿ ವರ್ಷದ ನಂತರ ಬರ್ತಾನೋ, ಅದು ನಂತರದ ವಿಚಾರ. ಬಟ್ ಅವನು ಬಿಡುಗಡೆ ಅಂತ ಆಗಬೇಕಾ? ಅವಾಗ ಯಾರು ಬಿಡುಗಡೆ ಮಾಡೋರು? ಯಮನೇ. ಅವನ ದೇವತೆಗಳಿಗೂ ಕೂಡ ಉಪಾಧಿಗಳಿಂದ ಮುಕ್ತಿ ಕೊಡುವ ಸಾಧ್ಯತೆ ಯಾರಿಗಿದೆ? ಯಮನಿಗೆ ಮಾಡ್ತದೆ. ಎಂತ ಅಂದ ಮೇಲೆ ಯಮನಿಗೆ ಯಾರು ಭಯ? ಆದರೆ ಇಲ್ಲಿ ಅವನು ನನಗೆ ಮಂಗಳವಾಗಲಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಹೌದೋ, ನನಗೆ ಮಂಗಳವಾಗಲಿ. ಹಾಂ, ಅದು ಹೇಳ್ತಾನೆ, ಹೇ ಬ್ರಹ್ಮನ್ ಮೇ ಸ್ವಸ್ತಿ. ಭದ್ರಂ ಅಂತ ಶಬ್ದ, ಭದ್ರಂ ಅಂದರೆ ಎಲ್ಲ ಪ್ರಕಾರದ ರಕ್ಷಣೆಯೂ ನನಗಿರಲಿ. ಎಲ್ಲ ಪ್ರಕಾರ, ಆಲ್ ಸೆಕ್ಯೂರಿಟೀಸ್, ಆಲ್ ಟೈಪ್ ಆಫ್ ಸೆಕ್ಯೂರಿಟೀಸ್, ಎಲ್ಲ ಪ್ರಕಾರದ ಭದ್ರತೆಗಳು ನನಗಿರಲಿ. ಹಣಕಾಸಿನ ಭದ್ರತೆ, ಐಶ್ವರ್ಯದ ಭದ್ರತೆ, ಮಾನಸಿಕ ಭದ್ರತೆ, ಸೈಕಲಾಜಿಕಲ್ ಭದ್ರತೆ. ಬರೀ ಅಂಗರಕ್ಷಕರು ಅಷ್ಟೇ ಅಲ್ಲ, ಅವನು ಒಂದು ಕಾಣ ಸಾಕು, ಯಾರು ಸಮೀಪ ಬರಂಗಿಲ್ಲ. ಅದು ಹೂಂಕಾರ ಮಾಡಿತು ಅಂದರೆ ಬೆಂಕಿ ಹೊರಬರ್ತದೆ, ಯಾರನ್ನಾದರೂ ಸುಟ್ಟು ಬಿಡುವಂಥ ಶಕ್ತಿ ಅದಕ್ಕಿತ್ತು. ಆ ಕಾಣ ಕಾಣ ಎಮ್ಮೆ ಅದು ಕಾಣ ಕಾಣ ಅದಲ್ಲ. ಇವನಿಗಿನ್ನೇನು ಭದ್ರತೆ ಜಪ ಇಲ್ಲ ಅವನಿಗೆ ಭದ್ರತೆ. ಯಾಕೆ? ಎಲ್ಲ ಜೀವರಾಶಿಗಳು ತಮ್ಮ ತಮ್ಮ ಜೀವನದಲ್ಲಿ ಭದ್ರತೆಯನ್ನೇ ಬಯಸ್ತಾರೆ. ಅವರಿಗೆ ಭದ್ರತೆ ಬೇಕು ಅಂದರೆ ಈ ಪ್ರಕಾರವಾಗಿ ಅವರು ಜೀವನ ನಡೆಸಬೇಕು. ಯಾವ ಪ್ರಕಾರವಾಗಿ? ಅತಿಥಿ ಸತ್ಕಾರ ಅದು ಮಾಡಬೇಕು. ಆ ಮೂಲಕವಾಗಿ ಸಮರ್ಪಣಾ ಭಾವ, ನಮಸ್ತೆ ಅಸ್ತು ಭಗವನ್ ಭವತು ನಮಸ್ತೆ, ತುಭ್ಯಂ ಅಸ್ತು ಭವತು ನಮಸ್ತೆ. ನನಗೆ ಭದ್ರತೆಯೂ ಇರಲಿ, ಎಲ್ಲ ಪ್ರಕಾರದ ಭದ್ರತೆಯೂ ನನಗಿರಲಿ. ಕೌಟುಂಬಿಕ ಭದ್ರತೆ, ವ್ಯಾವಹಾರಿಕ ಭದ್ರತೆ, ಲೌಕಿಕ ಭದ್ರತೆ, ಐಶ್ವರ್ಯದಿಂದ ಭದ್ರತೆ, ಮಾನಸಿಕ ಭದ್ರತೆ, ನನಗೆಲ್ಲ ಭದ್ರತೆಗಳು ಇರಲಿ. ನಾವು ನೋಡ್ರಿ ನಮ್ಮ ಜೀವನದೊಳಗೂ ಕೂಡ ಎಲ್ಲ ಭದ್ರತೆಗಳನ್ನು ಪರಿಸರದಲ್ಲಿ ಇಟ್ಕೊಂಡೇ ಜೀವನ ಮಾಡ್ತೇವೆ. ಕಿಟಕಿ ಹಚ್ತೀವಿ, ಯಾಕೆ ಹಚ್ತೀವಿ? ಗಾಳಿ ಗಾಳಿ ಯಾಕೆ ಬರಬೇಕು? ಬೆಳಕು ಯಾಕೆ ಬರಬೇಕು? ಗಾಳಿ ಬೆಳಕು ಯಾಕೆ ಬರಬೇಕು? ನನಗೆ ಹಿತ ಆಗಬೇಕು. ಹಿತ ಅಂದ್ರೇನು? ಆರೋಗ್ಯದ ಭದ್ರತೆ. ಹಿತ ಅಂದ್ರೇನು? ಆರೋಗ್ಯದ ಭದ್ರತೆ. ಈ ನೀರು ತಗೊಂಡು ನೀವು ಚಿತ್ರಾವತಿ ಅಂತ ಇಡ್ತೀರಿ, ತಟ್ಟೆ ಸುತ್ತಲೂ ನೀರು ಬಿಡ್ತೀರಿ, ಹೌದೋ? ಅದು ಏನು ಭದ್ರತೆ ಗೊತ್ತಾ? ಆಹಾರದ ಭದ್ರತೆ. ಅದು ಹಾಗೆ ನೀರು ಬಿಡೋದ್ರಿಂದ ಇರುವಿಗಳು ಸಮೀಪ ಬರೋದಿಲ್ಲ, ಇರುವಿಗಳು ದೂರ ಉಳಿತಾವೆ. ನೀವು ತಟ್ಟೆಯಲ್ಲಿ ಆಹಾರ ಭದ್ರವಾಗಿರ್ತದೆ, ಒಂದು ಕ್ಷಣ ಒಳಗೆ ಹೋಗ್ತದೆ ಆ ಪ್ರಶ್ನೆ ಬೇರೆ. ಇನ್ನು ಒಳಗೆ ಹೋದರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಭದ್ರವಾಗಿರ್ತದೆ. ಇಲ್ಲಿ ಯಾವ ಕ್ರಿಮಿಗಳು ಯಾವ ಬಂದರು ಅದ್ರ ಜೊತೆ ಅನ್ನ ಒಳಗೆ ಹೋಯ್ತು ಅಂತಂದರೆ ಮತ್ತೆ ಹೊಟ್ಟೆ ಎಲ್ಲ ಕ್ರಿಮಿ ಆಗ್ತವೆ. ಸೊ ಆರೋಗ್ಯದ ಭದ್ರತೆ, ಆಹಾರದ ಭದ್ರತೆ. ನಾ ಹೇಳ್ತೀನಿ ಲೈಟ್ ಯಾವಾಗಲೂ ಹಚ್ಚಿರಿ ಅಂತ ಹೇಳ್ತೀನಿ. ಯಾಕೆ ಲೈಟ್ ಹಚ್ಚಬೇಕು? ಕರೆಂಟ್ ಸುಮ್ಮನೆ ಹೋಗ್ತದಲ್ಲ. ಇಲ್ಲ, ಹೋಗೋದಿಲ್ಲ. ಕರೆಂಟ್ ಹೋದ್ರೆ ಸ್ವಲ್ಪ ಕೊಡೋಣಂತೆ, ಆದರೆ ಕಾಲು ಮುರ್ಕೊಂಡ್ರೆ ನಮಗೇನು ಕೊಡಲಿಕ್ಕೆ ಭಾಳ ಲಾಸ್ ಆಗ್ತದೆ. ಆದ್ದರಿಂದ ನೀವು ಲೈಟ್ ಹಚ್ಚೋದ್ರಿಂದ ಕಣ್ಣಿಗೆ ಕಾಣಿಸ್ತದೆ, ಕಣ್ಣಿಗೆ ಕಂಡದ್ದೇ ಆದರೆ ನಮಗೆ ಆಘಾತಗಳಾಗೋದಿಲ್ಲ, ಭದ್ರತೆ ಹೌದಲ್ಲ. ಹೋಲ್ ಡೇ ಜನ ಬಯಸೋದೇ ಭದ್ರತೆ. ಆ ಭದ್ರತೆ ಅವ್ರಿಗೆ ಸಿಗಬೇಕು ಅಂತಂದರೆ ಅವ್ರು ಹಂಗೆ ನಡ್ಕೋಬೇಕು. ಧರ್ಮ, ನ್ಯಾಯ, ನೈತಿಕತೆ ಇವನ್ನೆಲ್ಲ ಇಟ್ಕೋಬೇಕು. ಅವು ಇಟ್ಕೊಂಡು ಆ ಪ್ರಕಾರ ನಡ್ಕೊಳ್ಳೋದಾದರೆ ಅವಶ್ಯವಾಗಿ ಅವ್ರಿಗೆ ಭದ್ರತೆ ಸಿಗ್ತದೆ. ಅದನ್ನು ತೋರಿಸೋದಕ್ಕಾಗಿ ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತಂದರೆ ಮೇ ಅಸ್ತು ಭದ್ರಂ. ಆದ್ದರಿಂದ ತಸ್ಮಾತ್ ಭವತಃ ಅನಶನೇನ ನಿನ್ನ ಉಪವಾಸದಿಂದಾಗಿ, ಮದ್ಗೃಹವಾಸ ಉಪವಾಸದಿಂದ ನಮ್ಮ ಮನೆಯಲ್ಲಿ ಇದ್ದರಿಂದಾಗಿ, ನಿಮಿತ್ತಾತ್ ಅದನ್ನು ನಿಮಿತ್ತ ಮಾಡಿಕೊಂಡು, ಯೋಷಾತ್ ದೋಷ ನಿಮಿತ್ತ ಮಾಡಿಕೊಂಡು, ದೋಷಾತ್ ಏನೋ ದೋಷ ಉಂಟಾಗಿದೆ. ನೀನು ಪಕ್ಕದ ಮನೆಯಲ್ಲಿ ಹೋಗಿ ನೀನು ಉಪವಾಸ ಇದ್ದ ಪ್ರಶ್ನೆ ಇದ್ದಿದ್ದಿಲ್ಲ, ಆದರೆ ನನ್ನ ಮನೆಯಲ್ಲಿ ನೀನು ಉಪವಾಸ ಇದ್ದರಿಂದಾಗಿ ನನಗೆ, ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ದೋಷ ಪ್ರಾಪ್ತಿಯಾಗಿದೆ. ಈ ದೋಷಾತ್ ತತ್ಪ್ರಾಪ್ತಿ ಉಪಶಮನೇನ, ಉಪಶಮೇನ ಉಪಶಮನೇನ. ಕರೆಕ್ಟ್ ನೆನಪದ ನನಗೆ ಉಪಶಮನೇನ ಅಂತ ಬರೆಸಿದ್ದು ನೆನಪದ. ನಿಮ್ದ್ರಾಗೂ ಉಪಶಮೇನ ಪ್ರಿಂಟ ನೋಡ್ರಿ, ಉಪಶಮನೇನ. ಬೇಕಾದ್ರೆ ಮಾಡ್ಕೊಳ್ರಿ ಉಪಶಮೇನ ಅಂತ. ಯಾವುದೋ ಅವರು ಇಲ್ಲಿ ಉಪಶಮೇನ ಅಂತಿದೆ, ಚಲ್ತಾ ತಪ್ಪೇನಿಲ್ಲ. ಉಪಶಮೇನ ಏನು ಉಪಶಮ ಆಗಬೇಕಾಗಿದೆ? ಏನು ಉಪಶಮ ಮಾಡಬೇಕಾಗಿದೆ? ನನ್ನ ಕುಟುಂಬಕ್ಕೆ ಪ್ರಾಪ್ತವಾದಂಥ ದೋಷ, ಆ ದೋಷ ಉಪಶಮನವಾಗಬೇಕು. ಉಪಶಮನ ಅಂದ್ರೇನು? ಶಾಂತವಾಗಬೇಕು. ಯದ್ಯಪಿ ಭವತ್ ಅನುಗ್ರಹೇಣ ಸರ್ವಂ ಮಮ ಸ್ವಸ್ತಿ ಸ್ಯಾತ್ ತಥಾಪಿ. ತಥಾಪಿ ತ್ವತ್ ಅಧಿಕ ಸಂಪ್ರಸಾದನ ಅರ್ಥಂ ಅನಶನೇನ ಉಪೋಷಿತಾಂ ಉಪೋಷಿತಾಂ ಏಕೈಕಾಂ ರಾತ್ರಿಂ ಪ್ರತಿ ಏಕೈಕಾಂ ರಾತ್ರಿಂ ಪ್ರತಿ ಏಕೈಕಾಂ ರಾತ್ರಿಂ ಪ್ರತಿ ತ್ರೀನ್ ವರಾನ್ ತ್ರೀನ್ ವರಾನ್ ವೃಣೀಶ್ವ ಅಭಿಪ್ರೇತ ಅರ್ಥವಿಶೇಷಾನ್ ಪ್ರಾರ್ಥಯಸ್ವ ಮತ್ತಃ ಮತ್ತಃ ನನ್ನಿಂದ ಕೇಳ್ಕೋ ಪ್ರಾರ್ಥಯಸ್ವ ನನ್ನಿಂದ ಪ್ರಾರ್ಥಿಸ್ಕೋ ಕೇಳ್ಕೋ ಪಡ್ಕೋ. ಏನು ಪಡ್ಕೋಬೇಕಪ್ಪ? ಮೂರು ವರಗಳನ್ನು ಪಡೆದ್ಕೊ. ಯಾಕೆ ಈ ಮೂರು ವರಗಳು ಅದನ್ನು ಹೇಳ್ತಾರೆ ಇಲ್ಲಿ. ಯದ್ಯಪಿ ಭವತ್ ಅನುಗ್ರಹೇಣ ಸರ್ವಂ ಮಮ ಸ್ವಸ್ತಿ ಸ್ಯಾತ್ ತಥಾಪಿ ನಿನ್ನ ಅನುಗ್ರಹದಿಂದ ನನಗೆ ಎಲ್ಲವೂ ಕೂಡ ಮಂಗಳವೇ ಆಗಿ ನಿನ್ನ ಆಶೀರ್ವಾದ ನಿನ್ನ ಅನುಗ್ರಹದಿಂದ ನನ್ನ ಮನೆಯಲ್ಲಿ ಎಲ್ಲವೂ ಮಂಗಳಕರವಾಗಿಯೇ ಇದೆ, ಎಲ್ಲವೂ ಭದ್ರವಾಗಿಯೇ ಇದೆ. ನಾನೇನು ಅಭದ್ರತೆಯಿಂದ ಕೂಡಿದವನಲ್ಲ. ಅದನ್ನು ಹಾತ್ರ ತೋಬೇಕಾದ ಸರ್ವಂ ಮಮ ಸ್ವಸ್ತಿ ಸ್ಯಾತ್ ಎಲ್ಲವೂ ನನಗೆ ಮಂಗಳಕರವಾಗಿಯೇ ಇದೆ. ತಥಾಪಿ ಹಾಗಿದ್ದಾಗಿಯೂ ಕೂಡ ಅದನ್ನು ತರಬೇಕು. ತ್ವತ್ತ ಅಧಿಕ ಸಂಪ್ರಸಾದನಾರ್ಥಂ ಅದಕ್ಕಿಂತ ಹೆಚ್ಚಿನ ಪ್ರಸಾದ ರೂಪದ ಅನುಗ್ರಹವನ್ನು ನಿನ್ನಿಂದ ಕೇಳ್ಕೊತಾ ಇದ್ದೆ. ಅದಕ್ಕಿಂತ ನನಗೆಲ್ಲ ಸಾಕಷ್ಟು ಇದೆ ಈಗ, ಆದರೆ ಅದಕ್ಕಿಂತ ಹೆಚ್ಚಿನ ಭದ್ರತೆ ಅದಕ್ಕಿಂತ ಹೆಚ್ಚಿನ ಮಂಗಳವು ನಿನ್ನಿಂದ ಉಂಟಾಗಲಿ. ತ್ವತ್ತ ಅಧಿಕ ಸಂಪ್ರಸಾದನಾರ್ಥಂ ನನ್ನಿಂದ ಯಾಕೆ ನಿನಗೆ ಜಾಸ್ತಿ ಸಿಗುತ್ತೈತೆ? ಯಾಕೆಂದರೆ ನೀನು ಅನಶನೇನ ಉಪೋಷಿತ ಊಟ ಮಾಡದೆ ನೀನು ಇಲ್ಲಿ ತಪಸ್ಸಿನಂತೆ ಕೂತ್ಕೊಂಡಿದ್ದೀಯ ಉಪೋಷಿತ. ಹೀಗಾಗಿ ಏಕೈಕಾಂ ರಾತ್ರಿಂ ಪ್ರತಿ ಒಂದೊಂದು ರಾತ್ರಿಗೆ ಒಂದೊಂದು ವರದಂತೆ ಮೂರು ರಾತ್ರಿಗೆ ತ್ರೀನ್ ವರಾನ್ ವೃಣೀಶ್ವ ಮೂರು ವರಗಳನ್ನು ಕೊಡ್ತೀನಿ ಕೇಳ್ಕೋ. ಅಭಿಪ್ರೇತ ಅಭಿಪ್ರೇತಾರ್ಥ ವಿಶೇಷಾಂ ವೃಣೀಶ್ವ ನಾನು ನಿನಗೆ ಮೂರು ವರಗಳನ್ನು ಕೊಡ್ತೀನಿ, ನೀನು ಆ ಮೂರು ವರಗಳನ್ನು ವಿಶೇಷವಾದ ಮೂರು ವರಗಳನ್ನು ನೀ ಕೇಳಿಕೋ ಪ್ರಾರ್ಥಯಸ್ವ ನನ್ನಿಂದ ಆ ಮೂರು ವರಗಳನ್ನು ಕೇಳಿ ಪಡೆದುಕೋ. ನಚಿಕೇತಾಹ ತೂ ಆಹ ನಚಿಕೇತಾಹ ಅಂತ ಯಾಕೆ ಮಾಡಿದರು? ಹಾಂ ನಚಿಕೇತಾಹ ತೂ ಆಹ ನಚಿಕೇತಾಹ ನಚಿಕೇತ ನಚಿಕೇತಃ ನಚಿಕೇತಾಹ ಬಹುವಚನ ಯಾಕೆ ತಗೊಂಡ್ರು? ನಚಿಕೇತಾಹ ನಿಮ್ಮಲ್ಲಿ ಹಂಗೆ ಅದಲ್ಲ ಕನ್ನಡ ಕನ್ನಡ ತುಂಬ ಕನ್ನಡದೇನು ತುಂಬ ವರ್ಷನ್ ಎಲ್ಲ ವರ್ಷ. ಸೇಮ್ ನಚಿಕೇತ ತು ಆಹ ನಚಿಕೇತ ನಚಿಕೇತ ನಚಿಕೇತನೇ ತು ಆಹ ನಚಿಕೇತ ಅದೇ ಅದು ಪ್ರಥಮ ವಿಭಕ್ತಿನೇ ಆಗಬೇಕು ನಚಿಕೇತ ಅಂತಲೇ ಆಗಬೇಕು ಅದು ಅವರು ಏನು ಫುಟ್ ನೋಟ್ಸ್ ಕೊಟ್ಟಿಲ್ಲ ಅದಕ್ಕೇನು ಫುಟ್ ನೋಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಠೀಕ್ ಹೈ ಹಮಾರೇ ಪಾಸ್ ಭೀ ಹೈ ಹಮ್ ಪಡ್ ರಹೇ ಹೈ ನಚಿಕೇತನಾದರೋ ಅವಾಗ ಹ ಬರಬೇಕು ನಚಿಕೇತ ಹ ಬಂತು ಅಂದರೆ ತೂ ವ್ಯರ್ಥ ಆಗ್ತದೆ ಈ ತೂ ಬಂದಿದ್ದಕ್ಕೆ ನಚಿಕೇತನಾದರೋ ಅಂತಾಯಿತು ಬಟ್ ನಚಿಕೇತ ಬಹುವಚನ ಪ್ಲೇಟ್ ತಗೊಂಡು ತೆಗೆದುಬಿಡ ನಾನು ಹಾಗೆ ಅನ್ಕೋತೀನಿ ಬಟ್ ತಾಹ ಆಗಿದೆಯಲ್ಲ ಎಲ್ಲದ್ರೊಳಗೂ ಆಗಿದೆ ಕನ್ನಡದಲ್ಲೂ ಆಗಿದೆ ಎಲ್ಲದ್ರೊಳಗೂ ಆಗಿದೆ ಈ ಸದ್ಯಕ್ಕೆ ನೀವು ನಚಿಕೇತಃ ಅಂತಲೇ ಮಾಡಿಕೊಡ್ರಿ ಅನ್ಲೆಸ್ ಇಟ್ ಇಸ್ ಎ ವೇದಿಕ್ ವರ್ಷನ್ ವೇದಗಳಲ್ಲಿ ಹಾಗಿತ್ತು ನಾವೇನು ಮಾಡಲಿಕ್ಕಾಗೋದಿಲ್ಲ ನಚಿಕೇತಃ ತು ಆಹ ನಚಿಕೇತನಾದರೂ ಅವನು ಹೇಳ್ತಾನೆ ಏನಂತೇಳಿ ಯದಿ ದೀತ್ಸುವರ ಗೌರವ ಕೊಡಿಸಲ ಬಹುವಚನ ಮಾಡ ಅವಾಗ ಭಾಷಾಂತರದಲ್ಲಿ ಹೇಗೆ ಬರ್ತದೆ ನಚಿಕೇತರಿಗೂ ನಚಿಕೇತರು ಅಂತ ಬರ್ತದೆ ನಚಿಕೇತನಾದರು ಅಂತ ಬರೋದಿಲ್ಲ ನಚಿಕೇತರು ಅಂತ ಬರ್ತದೆ ನಚಿಕೇತರು ಬಹುವಚನ ನಚಿಕೇತನಾದರು ಏಕವಚನ ಉದ್ಗಾರ ಉದ್ಗಾರ ವಾಚಕ ಏನು ಮಾಡ್ತೀರಿ ಈಗ ಅದಕ್ಕೆ ಹೀಗೆ ಮಾಡಿಕೊಡ್ರಿ ನಚಿಕೇತ ಹಾತು ನಚಿಕೇತನಾದರು ಆಹ ಅವನು ಹೇಳುತ್ತಾನೆ ಏನಂತ ಯದಿ ದೀತ್ಸುವರ ನಿನಗೆ ವರಗಳನ್ನು ಕೊಡಲೇಬೇಕಾಗಿದ್ದಲ್ಲಿ ನನಗೆ ಈ ಮೊದಲನೇ ವರವನ್ನು ಕೊಡು ಅಂತ ಕೇಳ್ತಾನೆ ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾತ್ ವೀತಮನ್ಯು ಗೌತಮೋ ಮಾಭಿಮುಚ್ಯ ಮುಚ್ಯೋ ತತ್ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತ ಏತತ್ರಯಾಣಾಂ ಪ್ರಥಮಂ ವರಂ ವೃಣೇ ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾತ್ ವೀತಮನ್ಯು ಗೌತಮೋ ಮಾಭಿಮೃತ್ಯೋ ತತ್ ಪ್ರಸೃಷ್ಟಂ ಮಾಭಿ ವದೇತ್ ಪ್ರತೀತ ಏತತ್ರಯಾಣಾಂ ಪ್ರಥಮಂ ವರಂ ವೃಣೇ ಪ್ರಥಮಂ ವರ ಮೊದಲನೇ ವರವನ್ನು ಕೇಳ್ಕೊಟ್ಟ ಏನದು ಮೊದಲನೇ ವರ ಶಾಂತ ಸಂಕಲ್ಪ ಸುಮನಃ ಯಥಾ ಸ್ಯಾತ್ ವೀತಮನ್ಯುಃ ಗೌತಮಃ ಗೌತಮ ಅಂದರೆ ಇವರು ತಂದೆ ಉದ್ದಾಲಕನ ಮಗ ಗೌತಮಃ ಮಾಭಿ ವಾಜಶ್ರವ ಅವನ ಇನ್ನೊಂದು ಹೆಸರು ಉದ್ದಾಲಕ ಹಾಂ ಅವ್ರು ಹೇಳ್ತಾರೆ, ಭಾಷ್ಯರು ಹೇಳ್ತಾರೆ. ವೀತಮನ್ಯು ಗೌತಮ ಮಾ ಭೀ ಮೃತ್ಯೋ ತತ್ಪ್ರಸೃಷ್ಟಂ. ಮೃತ್ಯು ಆದಂತಹ, ಮೃತ್ಯು ದೇವತೆ ಆದಂತಹ ನಿನ್ನಿಂದ ತತ್ಪ್ರಸೃಷ್ಟಂ, ನಿನ್ನಿಂದ ಬಿಡುಗಡೆಯನ್ನು ಹೊಂದಿದವಂಥವನಾಗಿ. ಏನಾಗ್ತದೆ, ನಾನು ಹೋಗ್ತೇನಲ್ವೋ ಆವಾಗ ಅಭಿವದೇತ, ನನ್ನನ್ನು ಮಾತಾಡಿಸ್ಬೇಕವ. ಆವಾಗ ಅವನು ಸಿಟ್ಟು ಶಾಂತ ಆಗ್ಯದ ಅಂತ ಅರ್ಥ. ಅವನು ನನ್ನನ್ನು ಮಾತಾಡಿಸ್ಬೇಕು. ಹುಡುಗಲ್ವಾ, ಅಭಿವದೇತ ಪ್ರತೀತ ಎನ್ನುವಂಥದ್ದನ್ನು ಏತತ್ರಯಾಣ ಪ್ರಥಮ ವರಂ ಋಣೆ, ಇದನ್ನು ವರಗಳಲ್ಲಿ ಮೊದಲನೇ ವರವನ್ನಾಗಿ ಕೇಳಿಕೊಳ್ತಾ ಇದ್ದೀನಿ. ಏ ಬ್ರಾಹ್ಮಣ ಬಚ್ಚ, ಇಷ್ಟು ಜಾಣ ಇರ್ತಾನೆ, ಏನೇನು ಕೇಳ್ಕೊಂಡು ಹೋಗುತ್ತೆ ಈಗ ಅವನು. ನನಗಿಲ್ಲೇ ಕಾಯಂ ಇಟ್ಕೋಬೇಡ, ಅದು ಹಿಡನ್ ವರ, ಅದು ಒಳಗೆ, ಅದು ಒಳಗೆ ಅಡಿಗೆದು. ಹಾಂ ಹಾಂ, ನನಗೆ ವಾಪಸ್ ಕಳಿಸ್ಬಿಡು. ಆದರೆ ಹೆಂಗೆ ಹೇಳೋದು, ಹಂಗೆ ಹೇಳಿ ಬರೋಂಗಿಲ್ಲ. ನೀನು ವಾಪಸ್ ಕಳಿಸಿದ ಮೇಲೆ ಅವನು ನನಗೆ ಚೆನ್ನಾಗಿ ಮಾತಾಡಿಸ್ಬೇಕು. ಅಂದರೆ ನೀನು ವಾಪಸ್ ಅಲ್ಲಿಗೆ ಕಳಿಸ್ಬೇಕು ನನಗೆ. ಎರಡನೇದ್ದು, ಮೊದಲನೇದ್ದು ನೀನು ವಾಪಸ್ ಕಳಿಸ್ಬೇಕು. ಎಲ್ಲಿ ಕಳಿಸ್ಬೇಕು, ನಮ್ಮ ಅಪ್ಪನ ಹತ್ರನೇ ಕಳಿಸ್ಬೇಕು. ಅಷ್ಟೇ ಅಲ್ಲ, ಮೂರನೇ ತಂದಿದೆ. ನಾನು ಕಳಿಸಿದ ಮೇಲೆ ಅವನು ನನ್ನನ್ನು ಗುರುತಿಸ್ಬೇಕು. ಗೊತ್ತಿಲ್ಲ, ನಮ್ಮ ಟೈಮು ನಿಮ್ಮ ಟೈಮು ಎಷ್ಟು ವ್ಯತ್ಯಾಸದ ಗೊತ್ತಿಲ್ಲ. ಇಲ್ಲಿ ಒಂದು ವರ್ಷ ಸೇವಾ ಮಾಡಿಸ್ಕೊಂಡು ನನಗೆ ವಾಪಸ್ ಕಳಿಸ್ಕೊಟ್ರೆ ಅಲ್ಲಿ 100 ವರ್ಷ ಆಗಿರ್ತದೆ. ಅಷ್ಟು ಅವನು ಬಾಳಬೇಕು, ನಮ್ಮ ಅಪ್ಪನು ಅಷ್ಟು ವಯಸ್ಸು ಬಾಳಬೇಕು. ನಾನು ಹೋಗಬೇಕು. ಒಬ್ಬ ಕುರುಡ ಇದ್ದಂತೆ ದೇವ್ರಿಗೆ ಕೇಳ್ಕೊಂಡಂತೆ ವರ ಕೊಡು ಅಂತೇಳಿ. ಏನು ಒಂದೇ ವರ ಕೊಡೋದು, ಒಂದೇ ವರ ಕೊಡ್ತೀನಿ ನೋಡಪ್ಪ, ಏನು ಬೇಕು ಕೇಳ್ಕೊ ಅಂತ. ಒಂದೇ ವರ ಕೊಡ್ತೀಯಾ, ಒಂದೇ ವರ ಕೊಟ್ಬಿಡು ಮಾರಾಯ. ಏನು, ನಾನು ನೋಡುವಂತಾಗಬೇಕು, ನಾನು ನೋಡುವಂತಾಗಬೇಕು. ಕಣ್ಣಿಲ್ಲ ನನಗೆ, ನಾನು ನೋಡುವಂತಾಗಬೇಕು. ಏನನ್ನು ನೋಡುವಂತಾಗಬೇಕು, ಆನೆಯ ಅಂಬಾರಿಯಲ್ಲಿ ಕುಳಿತುಕೊಂಡು ಕೋಟಿ ಕೋಟಿ ಪ್ರಜೆಗಳಿಂದ ವಂದಿತನಾಗಿ ಅವರೆಲ್ಲರಿಗೂ ಬಂಗಾರದ ನಾಣ್ಯಗಳನ್ನು ಹಂಚುತ್ತಾ ಮೊಮ್ಮಕ್ಕಳು ಮರಿಮಕ್ಕಳು ಸಹಿತವಾಗಿ ಮೆರವಣಿಗೆಯಲ್ಲಿ ನಾನು ಇರುವುದನ್ನು ನನ್ನ ಕಣ್ಣಿಂದ ನಾನು ನೋಡಬೇಕು. ಏನೇನು ಸಿಕ್ತು ಅವನಿಗೀಗ, ಆಯುಷ್ಯ ಸಿಕ್ತು, ಸಂಪತ್ತು ಸಿಕ್ತು, ಎಲ್ಲವನ್ನು ಪಡ್ಕೊಂಬಿಟ್ಟವ. ಹಂಗೆ ಈ ಬ್ರಾಹ್ಮಣ ಬಚ್ಚ ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಜೋಕಿ ಹೇಳ್ತಾ ಇದ್ರು, ಸಮುದ್ರದ ಆಳಕ್ಕೆ ಒಯ್ದು ಕಾಲು ಹಾಕಿ ತೊಳೆದ್ರು ಈ ಬ್ರಾಹ್ಮಣರು ಮತ್ತೆ ಮೇಲೆ ಬರ್ತಾರೆ. ಇವ್ರು ಹೆಂಗೆ ಬರಬೇಕು ಗೊತ್ತು, ಇವರಿಗೆ ಭಗವಂತನ ಆಶೀರ್ವಾದ ಅಂತ ಗುಂಡೂರಾವ್ ಹೇಳಿದ್ದು. ನಮ್ಮಲ್ಲಿ ಚೀಫ್ ಮಿನಿಸ್ಟರ್ ಗುಂಡೂರಾವ್ ಅಂತಿದ್ರು ನೋಡ್ರಿ, ಆ ಗುಂಡೂರಾವ್ ಹೇಳಿದ ಮಾತು, ನಾನು ಕೋಳಿ ತಿನ್ನೋ ಬ್ರಾಹ್ಮಣ ಅಂತ ಹೇಳಿದ್ದ. ನಮ್ಮ ಆಶ್ರಮ ಹಿಂದೆ ಅವನು ಏನು ರ್ಯಾಲಿನೋ ಏನೋ ಅಂತಿಲ್ಲ, ನಾನು ಕಾಂಗ್ರೆಸ್ ರ್ಯಾಲಿ ಏನೋ ಇತ್ತವ. ಈಗ 35 ವರ್ಷ ಹಿಂದೆ, 34 ವರ್ಷ ಹಿಂದೆ, ಆವಾಗ ನಾ ಕೋಳಿ ಬಿರಿಯಾನಿ ತಿನ್ನೋ ಬ್ರಾಹ್ಮಣ, ಬ್ರಾಹ್ಮಣರಿಗೆ ಎಷ್ಟು ನೀವು ಕಾಲು ಕೆಳಗೆ ಹಾಕಿ ಒತ್ತಿದ್ರೂ ಕೂಡ ಅವ್ರು ಪುನಃ ಮೇಲೆ ಬಂದೇ ಬರ್ತಾರೆ, ದೇಶವನ್ನಷ್ಟೇ ಅಲ್ಲ ಜಗತ್ತನ್ನು ಪುನಃ ಆಳ್ತಾರೆ ಅಂಥೇಳಿ ಅವ ಅಲ್ಲಿ ಹೇಳಿದ್ದ. ಅವ ಬ್ರಾಹ್ಮಣ ಅಲ್ಲ ಹೇಳಿದ್ದ. ಹಂಗೆ ಈ ಬ್ರಾಹ್ಮಣ ಬಚ್ಚ ಸುಮ್ಮನೆ ನನಗೆ ವಾಪಸ್ ಕೊಟ್ಟು ಕಳಿಸ್ಬಿಡ್ಬೇಕು ಅಂತ ಹೇಳಿಲ್ಲ. ನಾ ಯಾಕೆ ಕೇಳ್ಕೋಬೇಕು ಅದನ್ನು, ನಮ್ಮ ಅಪ್ಪ ನನಗೆ ಗುರುತಿಸ್ತೀವಿ. ನಾನು ವಾಪಸ್ ಹೋಗುವಂತನೂ ಆಗಿರ್ಬೇಕು, ಹೋದ್ಮೇಲೆ ನಮ್ಮಪ್ಪ ನನಗೆ ಗುರುತಿಸುವಂತನೂ ಆಗ್ಬೇಕು. ನೀನು ಜಾಸ್ತಿ ದಿನ ಇಲ್ಲಿ ಇಟ್ಕೋಬಾರ್ದು, ನೀನು ಜಾಸ್ತಿ ದಿನ ಇಲ್ಲಿ ಇಟ್ಕೋಬಾರ್ದು, ನನಗೆ ಆದಷ್ಟು ಬೇಗ ಕಳಿಸ್ಬೇಕು ನನಗೆ. ಇವಷ್ಟನ್ನು ಒಂದೇ ಒಂದು ವರದಲ್ಲಿ ಕೇಳ್ಕೊಂಬಿಟ್ಟವನು ಏನಂತೇಳಿ, ತ್ವತ್ ಪ್ರಸೃಷ್ಟಂ, ಹೌದಾ, ನಿನ್ನಿಂದ ಬಿಡುಗಡೆಯನ್ನು ಹೊಂದಿದ ನಂತರ. ಮಾ ಅಭಿವದಯತ, ನನ್ನ ತಂದೆಯು ನನ್ನ ಜೊತೆ ಮಾತಾಡುವಂತಾಗಲಿ. ಅಂದರೆ ಮಾತಾಡಬೇಕಂದ್ರೆ ಎಲ್ಲ ಮರಿಬೇಕು ನೋಡ್ರಿ, ಸಿಟ್ಟು ಎಲ್ಲ ಹೋಗಿರ್ಬೇಕು. ಅದಕ್ಕೆ ನಾನು ಮೊದಲ ಕೇಳ್ಕೊತೀನಿ, ಶಾಂತ ಸಂಕಲ್ಪ. ನಮ್ಮಪ್ಪ ಏನಾಗಬೇಕು? ಶಾಂತ ಸಂಕಲ್ಪ, ಸುಮನಃ. ವೈರತ್ವ, ದ್ವೇಷ, ಮಗನ ಬಗ್ಗೆ ದ್ವೇಷ ಏನು ಇಟ್ಕೋಬಾರ್ದು. ಆ ದ್ವೇಷ ಇಟ್ಕೊಂಡಿದ್ದಕ್ಕೆ ನನಗೆ ಬೈದು ಇನ್ನು ಎಮ್ಮನ ಹತ್ರ ಕಳಿಸಿಕೊಟ್ಟ, ಹೋಗಿ ಯಾಕೆ ನಂಗೆ ಕಾಟ ಕೊಡ್ತೀಯ, ಎರಡೆರಡು ಸಲ ಮೂರು ಮೂರು ಸಲ ಕೇಳ್ತೀವಿ, ಬುದ್ಧಿ ಇಲ್ಲ ನಿನಗೆ, ಹೋಗಿ ನಿನಗೆ ಯಮನಿಗೆ ಕೊಟ್ಟೀನಿ. ಇಷ್ಟು ಹೇಳಬೇಕಾದ್ರೆ ನನ್ನ ಬಗ್ಗೆ ಅವನು ದ್ವೇಷ ಆಗಿತ್ತು ಅಂತ ಆಗ್ತದೆ. ಅದೆಲ್ಲ ಮರೆತು ಸುಮನಃ ಯಥಾಸ್ಯಾತ್ ವೀತಮನ್ಯು, ಎಲ್ಲ ಪ್ರಕಾರವಾದಂತಹ ಅವನ ಮಾನಸಿಕ ದೋಷಗಳನ್ನು ಕಳೆದುಕೊಂಡಂಥವನಾಗಿ. ಮಾಭಿ ಮೃತ್ಯೋ ತ್ವತ್ ಪ್ರಸೃಷ್ಟಂ, ನನ್ನ ಬಗ್ಗಿರುವಂತಹ ಎಲ್ಲ ಪ್ರತಿಕ್ರಿಯೆಗಳನ್ನು, ಹೌದಾ, ವೀತಮನ್ಯುಹು, ವೀತಮನ್ಯು ಅಂದರೆ ನನ್ನ ಬಗ್ಗಿರುವಂತಹ ನನ್ನ ಬಗ್ಗಿರುವಂಥ ಪ್ರತಿಕ್ರಿಯೆಗಳು ಅವೆಲ್ಲವೂ ಶಾಂತವಾಗಲಿ. ಗೌತಮ ಮೃತ್ಯೋ ತ್ವತ್ ಪ್ರಸೃಷ್ಟಂ ಮಾಭಿ ವದೇತ ಪ್ರತೀತ ಏತತ್ರಯಾಣ ಪ್ರಥಮಂ ವರಂ ಋಣೇ. ಈ ಪ್ರಕಾರವಾಗಿ ಮೊದಲನೆಯ ವರವನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಶಾಂತ ಸಂಕಲ್ಪ, ಶುದ್ಧ ಮನಸ್ಕನಾಗಿ, ಪ್ರಸನ್ನ ಚಿತ್ತನಾಗಿ, ಶಾಂತ ಸಂಕಲ್ಪ ಶಾಂತನಾಗಿ, ಎಲ್ಲ ಪ್ರಕಾರವಾದಂತಹ ಪ್ರತಿಕ್ರಿಯೆಗಳನ್ನು ಕಳೆದುಕೊಂಡಂಥವನಾಗಿ. ಮತ್ತು ಪ್ರತೀತ, ನನ್ನನ್ನು ಗುರುತಿಸ್ಬೇಕವ, ಅದೊಂದು ಶಬ್ದ ಇದೆ ನೋಡಿದ್ರಿ, ಹೌದಾ, ವದೇತ ಪ್ರತೀತ. ಪ್ರತೀತ ಅಂದರೆ ನನ್ನ ರಿಕಗ್ನೈಸ್ ಮಾಡಬೇಕ. ಎಷ್ಟೋ ವರ್ಷ ಆದ್ಮೇಲೆ ನಾನು ಹೋಗಿರ್ತೀನಿ ಭೂಲೋಕದ ಲೆಕ್ಕಾಚಾರ ಪ್ರಕಾರ, ಭಾಳ ವರ್ಷಗಳ ನಂತರ ನಾನು ಹೋಗಿರ್ತೀನಿ, ನಾನು ಗುರುತಿಸ್ಬೇಕು ಪ್ರತೀತ ಅನ್ನುವಂಥ ಮೂರು ವರಗಳಲ್ಲಿ ಮೊದಲನೇ ವರವನ್ನು ಕೇಳಿಕೊಂಡಿದ್ದಾನೆ. ಶಾಂತ ಸಂಕಲ್ಪ, ಉಪಶಾಂತ ಸಂಕಲ್ಪ, ಯಸ್ಯ ಮಾಂ ಪ್ರತಿ ಯಮಂ ಪ್ರಾಪ್ಯ ಕಿಂ ನು ಕರಿಷ್ಯತಿ ಮಮ ಪುತ್ರ ಇತಿ. ಸ ಶಾಂತ ಸಂಕಲ್ಪ, ನನ್ನ ಮಗನನ್ನು ಕಳಿಸೇನು, ಕಳಿಸಿಕೊಟ್ಟೆ. ನನ್ನ ಮಗ ಯಮನ ಹತ್ರ ಏನು ಮಾಡ್ತಾ ಇದ್ದಾನೋ ಪಾಪ, ಊಟ ಸರಿಯಾಗಿ ಯಮ ಕೊಡ್ತಾ ಇದ್ದಾನೋ ಇಲ್ಲೋ ಅಂತ ಅವ ಮಾನಸಿಕವಾಗಿ ಏನು ವ್ಯಗ್ರನಾಗಿದ್ದಾನೆ, ಆ ಮಾನಸಿಕ ವ್ಯಗ್ರತಾ ಶಾಂತವಾಗಬೇಕು. ನೀನು ಏನು ಬೇಕಾದ ನೀನು ಸಾಧಿಸೋದಕ್ಕೆ ಸಾಧ್ಯ ಇದೆ ಯಮರಾಜ. ಮೊಟ್ಟ ಮೊದಲಿಗೆ ಉಪಶಾಂತ ಸಂಕಲ್ಪ, ಉಪಶಾಂತ ಯಾರ ಬಗ್ಗೆ? ನನ್ನ ಬಗ್ಗೆ, ಮಾಂ ಪ್ರತಿ. ಮತ್ತು ಏನು ಅವನಿಗೆ ಈ ಶಾಂತವಾಗಬೇಕಾದ್ರೆ ಏನಾಗ್ತಾ ಇದೆ ಈಗ? ಮಾಂ ಪ್ರತಿ ಯಮಂ ಪ್ರಾಪ್ಯ ಕಿಮ್ಮನ್ನು ಕರಿಷ್ಯತಿ. ಯಮಲೋಕಕ್ಕೆ ಹೋಗಿ ಯಮನ ಸೇವೆಯಲ್ಲಿ ತೊಡಗಿದಾಗ ಈ ಸತ್ಯ ಅವನು ಏನು ಮಾಡ್ತಿರ್ಬೋದು, ಯಾವ ರೀತಿ ಯಮ ಅವನಿಗೆ ಸೇವಾ ಕಾರ್ಯ ಕೊಟ್ಟಿರ್ಬೋದು. ಅವನು ಸೇವೆಯನ್ನು ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾನೆ ನನಗೆ ಗೊತ್ತಿದೆ, ಆದರೆ ಯಮಲೋಕದಲ್ಲಿ ಯಾವ ಥರ ಸೇವಾ ಇರ್ತದೋ ನನಗೇನು ಗೊತ್ತು. ಕಾಣದ ಮೈ ತಿಕ್ಕು ಅಂತಂದರೆ ಪಾಪ, ಅದು ಎಷ್ಟು ಅದು ಸೇವನ ಹೌದಲ್ಲ? ಯಮನ ಕಾಲು ಒತ್ತೋದಷ್ಟೇ ಸೇವಾ ಅಲ್ಲ, ಕಾಣದ ಮೈ ತಿಕ್ಕು. ಪಾಪ ಸಣ್ಣ ಹುಡುಗ ಒತ್ತು, ಅದು ಯಮ ಕಾಣ ಒತ್ತು ಬಿಡ್ತು ಅಂತಂದರೆ ಇವನು ಮರ್ತಿಳುಕಕ್ಕೆ ಬಂದ್ಬಿಡ್ತಾನೆ. ಛೀ ಛೀ ಛೀ ಛೀ ಛಿ ಅಂತ ಅವ ಈಗ ವಿಚಾರ ಮಾಡ್ತಿರ್ಬೋದು. ಇದರಷ್ಟು ಇವನು ವಿಚಾರ ನಚಿಕೇತ ಅಪ್ಪನ ಬಗ್ಗೆ ಹಿಂಗೆ ವಿಚಾರ ಮಾಡ್ತಾನೆ. ಚಿಮ್ನು ಕರಿಷ್ಯತಿ ಮಮ ಪುತ್ರ ಇತಿ ಸಶಾಂತ ಸಂಕಲ್ಪ ಅಂತ ಏನು ವ್ಯಗ್ರತಾ ಇದೆ ಅದು ಶಾಂತವಾಗಬೇಕು. ಸುಮನಃ ಪ್ರಸನ್ನ ಮನ ಮನಾಶ್ಚ ಅವನೇನಾಗಬೇಕು ಪ್ರಸನ್ನ ಚಿತ್ತನ ಪ್ರಸನ್ನ ಮನಾಶ್ಚ ಯಥಾ ಸ್ಯಾತ್ ವೀತಮನ್ಯು ವಿಗತ ರೋಷಶ್ಚ ಶಾಂತ ಸಂಕಲ್ಪ ಸುಮನಃ ಸುಮನಃ ಅಂದ್ರೇನು ಪ್ರಸನ್ನ ಚಿತ್ತನಾಗಬೇಕು ಪ್ರಸನ್ನ ಮನಾಶ್ಚ ಅವನ ಮನಸ್ಸು ಪ್ರಸನ್ನ ಸ್ಮೈಲಿಂಗ್ ಫೇಸ್ ಪ್ರಸನ್ನನಾಗಿ ನನಗೆ ಸ್ವಾಗತ ಮಾಡಬೇಕು. ಹಾಂ ಪ್ರಸನ್ನ ಮನಾಶ್ಚ ಯಥಾ ಸ್ಯಾತ್ ಮತ್ತೇನು ವೀತಮನ್ಯು ವಿಗತ ರೋಷಶ್ಚ ನನ್ನ ಬಗ್ಗೆ ಅವನು ಸಿಟ್ಟು ಬಂದಿತ್ತಲ್ಲ ಹೋಗಾಚು ಯಾಕೆ ತಲೆ ಕೆಡಿಸ್ತೀಯ ಯಮನಿಗೆ ಕೊಟ್ಟೆನು ಪಾಪ ಅದು ಅಪ್ಪ ನನ್ನ ಬಗ್ಗೆ ಇಟ್ಕೊಂಡಿರೋ ಸಿಟ್ಟು ಅಂತ ಅಂದ್ಕೊಂಡವು. ರೋಷಶ್ಚ ಗೌತಮ ಮಮ ಪಿತಾ ಮಾಭೀ ಮಾಂ ಪ್ರತಿ ಹೇ ಮೃತ್ಯೋ ಕಿಂಚ ತ್ವಪ್ರಸಿಷ್ಟಂ ತ್ವಯಾ ವಿನಿರ್ಮುಕ್ತಂ ಪ್ರೇಷಿತಂ ಗೃಹಂ ಪ್ರತಿ ಮಾಂ ಅಭಿವದೇತ ಪ್ರತೀತಃ ಲಬ್ಧಸ್ಮೃತಿಃ ಸೈವಾಯಂ ಪುತ್ರಃ ಮಮ ಆಗತಃ ಇತ್ಯೇವಂ ಪ್ರತ್ಯಭಿಜಾನನ್ ಪ್ರತ್ಯಭಿಜಾನನ್ ಇತ್ಯರ್ಥಃ. ಹೇ ಮೃತ್ಯೋ ಕಿಂಚ ಇಷ್ಟೇ ಅಲ್ಲ ಕಿಂಚ ಇಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಕೇಳೋದಿದೆ. ಕಿಂಚ ತ್ವತ್ಪ್ರಸೃಷ್ಟಂ ತ್ವಯಾ ವಿನಿರ್ಮುಕ್ತಂ ನಿನ್ನಿಂದ ಬಿಡುಗಡೆಯನ್ನು ಹೊಂದಿ ಪ್ರೇಷಿತಂ ಗೃಹಂ ಪ್ರೇಷಿತಂ ನಮ್ಮ ಮನೆಗೆ ನಾನು ಹೋದಾಗ ನಿನ್ನಿಂದ ಬಿಡುಗಡೆಯನ್ನು ಹೊಂದಿ ನನ್ನ ಮನೆಗೆ ನಾನು ಹೋದಾಗ ಅವಾಗೇನಾಗ್ತದೆ ಪ್ರತಿ ಮಾಂ ಅಭಿವದೇತ ಮಾಂ ಪ್ರತಿ ಅಭಿವದೇತ ನನ್ನ ಜೊತೆ ಅವನು ಶಾಂತ ಮನಸ್ಕನಾಗಿ ಹಾಂ ಮನಸ್ಸು ಶಾಂತವುಳ್ಳವನಾಗಿ ಇಲ್ಲ ಪ್ರಸನ್ನ ಚಿತ್ತನಾಗಿ ಶಾಂತ ಸಂಕಲ್ಪನಾಗಿ ನನ್ನ ಜೊತೆ ಅಭಿವದೇತ ಮಾತಾಡಬೇಕು. ಏ ನಿನ್ನ ಜೊತೆ ಮಾತಾಡಬೇಕಂದ್ರೆ ಮೊದಲು ನಿನ್ನ ಗುರುತಿಸ್ಬೇಕು ಪ್ರತೀತಃ ನನ್ನನ್ನು ಗುರುತಿಸಬೇಕು. ಲಬ್ಧ ಸ್ಮೃತಿ ಅವನ ಜ್ಞಾಪಕಕ್ಕೆ ತಂದ್ಕೋಬೇಕು ನನ್ನನ್ನು ದತ್ತು ಕೊಟ್ಟ ಮಗ ಕುಲಕ್ಕೆ ಹೊರತು ಅನ್ನಬಾರದು. ನೀನು ಕೊಟ್ಟುಬಿಟ್ಟೇನು ಯಮನಿಗೆ ನಿನಗೂ ನನಗೆ ಸಂಬಂಧ ಇಲ್ಲ ಅನ್ನಬಾರ್ದು ಅವ ತಂದ್ಕೋಬೇಕು. ಹಾಂ ಇಲ್ಲ ತನ್ನ ಸ್ಮೃತಿಗೆ ತಂದು ಲಬ್ಧ ಸ್ಮೃತಿ ಏನಂತ ಹಾ ಸಯೇವ ಅಯಂ ಪುತ್ರ ಮಮ ಆಗತ ಅದೇ ಆ ನನ್ನ ಪುತ್ರ ಅದೇ ದ್ಯಾಟ್ ಓಲ್ಡ್ ಸನ್ ಮಮ ಆಗತ ಪುನಃ ಮತ್ತೆ ನನ್ನ ಹತ್ರ ಬಂದಿದ್ದಾನೆ ಇತ್ಯೇವಂ ಪ್ರತ್ಯಭಿಜಾನನ್ ಇತ್ಯರ್ಥ. ಈ ಪ್ರಕಾರವಾಗಿ ಅವನು ನನ್ನನ್ನು ಗುರುತಿಸುವಂತಾಗಲಿ. ಏತತ್ ಪ್ರಯೋಜನಂ ತ್ರಯಾಣಾಂ ಪ್ರಥಮಂ ಆದ್ಯಂ ವರಂ ವೃಣೇ ಪ್ರಾರ್ಥಯೇ ಯತ್ ಪಿತುಃ ಪರಿತೋಷಣಂ. ಟೋಟಲ್ ಅರ್ಥ ಏನು ಇಷ್ಟೊತ್ತನಕ ಅವನು ಕೇಳ್ಕೊಂಡಿದ್ದು ಟೋಟಲ್ ಅರ್ಥ ಒಂದೇ ವರ ಕೇಳ್ಕೊಂಡಾನ ಇದು ಮೊಟ್ಟ ಮೊದಲು ತಿಳ್ಕೊಡ್ರಿ. ಅವನು ಒಂದೇ ವರ ಆ ಒಂದು ವರದೊಳಗೆ ಹೊಟ್ಟೆಯಾಗಿ ಇಷ್ಟು ಇಟ್ಕೊಂಡ. ತಾತ್ಪರ್ಯ ಏನು ಅಂತಂದರೆ ಅವನಿಗೇನು ಸ್ವಾರ್ಥ ಇಲ್ಲ ಇದ್ರೊಳಗೆ. ತಾತ್ಪರ್ಯ ಏನು ಅಂತಂದರೆ ಹಾಂ, ಪಿತುಹು ಪರಿತೋಷಣಂ, ಅದು ಅಂಡರ್ಲೈನ್ ಮಾಡಿ ಒಂದು ಶಬ್ದ, ಪಿತುಹು ಪರಿತೋಷಣಂ, ತಂದೆಯು ಸಂತುಷ್ಟನಾಗಿರಬೇಕು, ಕೊರಗಬಾರದು. ಅಯ್ಯೋ ಯಮನ ಹತ್ರ ಕಳಿಸ್ಬಿಟ್ನಲ್ಲ, ಅಯ್ಯೋ ಯಮನ ಹತ್ರ ಕಳಿಸ್ಬಿಟ್ನಲ್ಲ, ಪಶ್ಚಾತ್ತಾಪ ಪಟ್ಟು ಅವನಿಗೆ ಕೊರಗುತ್ತಾ ಇದ್ದರೆ ನಾನು ನಿನ್ನ ಸೇವೆಯನ್ನು ಹೇಗೆ ಮಾಡಲಿ? ನೀನು ಕನ್ಫರ್ಮ್ ಮಾಡು, ಆಶೀರ್ವಾದ ಮಾಡು, ಅನುಗ್ರಹ ಮಾಡು, ಒಂದನೇ ಮೊದಲನೇ ವರ, ಆಮೇಲೆ ನನಗೆ ಕನ್ಫರ್ಮ್ ಮಾಡು. ಏನು ಅಪ್ಪ, ನಿನ್ನ ಅಪ್ಪ ಈಗ ಶಾಂತನಾಗಿದ್ದಾನೆ, ನಚಿಕೇತ ನಿಮ್ಮ ತಂದೆ ಈಗ ಶಾಂತ ಸಂಕಲ್ಪನಾಗಿದ್ದಾನೆ, ತಲೆಯಲ್ಲಿ ಯಾವ ವರೆಯನ್ನು ಇಟ್ಕೊಂಡಿಲ್ಲ ಅಂತ ನೀನು ನನಗೆ ಆಶ್ವಾಸನೆ ಕೊಡು. ಆ ಮಟ್ಟದಲ್ಲಿ ನಾನು ನಿನಗೆ ಈ ವರವನ್ನು ಕೇಳ್ತಾ ಇದ್ದೀನಿ, ನನಗಾಗಿ ಅಲ್ಲ. ಇದು ಪಿತುಹು ಪರಿತೋಷಣಂ, ತಂದೆಯನ್ನು ತಂದೆಯನ್ನು ಸಂತೋಷಿಸಲಿಕ್ಕಾಗಿ, ತಂದೆಯ ಸಂತೋಷಕ್ಕಾಗಿ. ಓಕೆ, ಕಮಾನ್, ತಂದೆಯ ಸಂತೋಷಕ್ಕಾಗಿ ನಾನು ಈ ವರವನ್ನು ಕೇಳಿಕೊಂಡಿದ್ದೇನೆ. ಪ್ರಾರ್ಥಯೇ. ಯಥಾ ಪುರಸ್ತಾತ್ ಭವಿತಾ ಪ್ರತೀತ ಔದ್ದಾಲಕೀ ಆರುಣಿಮತ್ ಪ್ರಸಷ್ಟಃ ಸುಖಗುಂ ರಾತ್ರಿಹಿ ಶಯಿತಾವಿತಮನ್ವೀತಮನ್ಯೋ ತ್ವಾಂ ತದ್ಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ ಯಥಾ ಪುರಸ್ತಾದ್ ಭವಿತಾ ಪ್ರತೀತ ಔದ್ದಾಲಕಿ ರಾರುಣಿರ್ಮತ್ ಪ್ರಸಷ್ಟಃ ಸುಖಗುಂ ರಾತ್ರಿ ಶೈತಾವೀತಮನ್ಯುಃ ತ್ವಾದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ಓಂ ತತ್ಸತ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ.